4060281520406022. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪನಿಯಲ್ಲಿ ವ್ಯವಸ್ಥಾಪನಾಕಿ ಕೆಲಸ ಮಾಡ್ತಾ ಇದ್ದೀನಿ. ನುವಾಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ. ನಾವು ಕೊಡ್ತಾ ಇರೋದು ಬೆಳೆ ಬೆಳೆಯೋದಕ್ಕಲ್ಲ, ಈ ಪತ್ರ ಹರಿತ್ ಫಾರ್ಮೇಶನ್ ಆಗೋದಕ್ಕೆ ಎಷ್ಟು ಬೇಕು. ಪತ್ರ ಹರಿತ್ ಚೆನ್ನಾಗಿದ್ರೇನೆ ದ್ಯುತಿ ಸಂಶ್ಲೇಷಣೆ ಆಗತ್ತೆ. ಸಂಪೂರ್ಣವಾಗಾದಾಗ ಏನಾಗುತ್ತೆ, ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ನ ವಾತಾವರಣದಿಂದ ಎಳ್ಕೊಳ್ಳುತ್ತೆ. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಹೆಚ್ಚಿಗೆ ಎಳ್ಕೊಂಡು ಈ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಕಾರ್ಬನ್ ಕನ್ವರ್ಟ್ ಮಾಡಿಕೊಂಡು ನೆಲಕ್ಕೆ ತೆಳ್ತಾ ಹೋಗುತ್ತೆ. ಆ ಪತ್ರ ಹರಿತ್ ಫಾರ್ಮೇಶನ್ ಆಗೋದಕ್ಕೆ ನಮಗ್ ಸಾಕು. ಹಂಗಾದ್ರೆ ಬೆಳೆಗಳಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಮಣ್ಣಿಂದನೇ ಸಿಗಬೇಕು. ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ಗಳು ಮಣ್ಣಿಂದ ಗಿಡಕ್ಕೆ ಬರ್ಬೇಕಂದ್ರೆ ಮಧ್ಯವರ್ತಿಯಾಗಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ಕನ್ವರ್ಟ್ ಮಾಡಿ ಗಿಡಕ್ ಬೇಕಾಗಿರೋ ರೀತಿನಲ್ಲಿ ಸಪ್ಲೈ ಮಾಡ್ತಾ ಹೋಗ್ತವೆ. ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಲ್ಲಿ ನಾವು ಬೆಳೆಸಿದ್ರೆ ಸಾಕು, ಬೆಳೆ ಆಟೋಮೆಟಿಕ್ ಆಗಿ ಬರುತ್ತೆ. ಈ ಕೆಮಿಕಲ್ ಫರ್ಟಿಲೈಸರ್ ನ ಕೊಟ್ಟು ನೆಲದಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸ್ಬಿಡ್ತಾ ಇದೀವಿ. ಸೂಕ್ಷ್ಮಾಣು ಜೀವಿಗಳೇ ಇಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಚೈನ್ ನ ಕಾಪಾಡೋರು ಯಾರು? ಈ ತೊಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಇಂದ ಆಗಿದೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ, ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ. 8884267651 ಮತ್ತೊಮ್ಮೆ 8884267651 ನೋವಾಲ್ಗಿ ಇದೆ ನಿಮ್ಮೊಂದಿಗೆ, ನೋವಾಲ್ಗಿ ಇದೆ ನಿಮ್ಮೊಂದಿಗೆ. ಇದುವರೆಗೆ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದಂತಹ ಒಂದು ಸಮಸ್ಯೆ ಅದು. ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿವಸಗಳಲ್ಲಿ ಹವಾಮಾನದೊಳಗೆ ಏರುಪೇರು ಆಗ್ತಾ ಇದ್ದಾವೆ, ವಾತಾವರಣದೊಳಗೆ ಏರುಪೇರುಗಳಾಗ್ತಾ ಇದ್ದಾವೆ. ಅದರಿಂದಾಗಿ ನಮ್ಮ ಕೃಷಿ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರ್ತಾ ಇದ್ದಾವೆ. ಅದಕ್ಕೆ ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಹವಾಮಾನ ಅಂತಂದ್ರೆ ಏನು, ಅದರ ಬದಲಾವಣೆ ಯಾಕೆ ಆಗ್ತಾ ಇದೆ, ಮನುಷ್ಯನ ಪಾಲು ಎಷ್ಟು ಅದ ಅದರೊಳಗೆ, ಇವೆಲ್ಲ ವಿಚಾರಗಳನ್ನು ನಾವು ಮಾಡೋಣ. ಈ ಒಂದು ವಿಷಯದ ಬಗ್ಗೆ ಇವತ್ತು ಬೆಳಕು ಚೆಲ್ಲೋದಕ್ಕೆ ನಮ್ಮ ಜೊತೆಗೆ ಭೀಮರಾಯನಗುಡಿ ಕೃಷಿ ಕಾಲೇಜಿನೊಳಗೆ ಸಸ್ಯ ಶರೀರಶಾಸ್ತ್ರದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಧನುಜಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಧನುಜಿ ಅವರೇ. ನಮಸ್ಕಾರ ಸರ್. ಈಗ ನಾವು ನಮ್ಮ ರೈತರಿಗೆ ಈ ಒಂದು ಹವಾಮಾನದ ಬಗ್ಗೆ ಸ್ವಲ್ಪ ಹೆಚ್ಚಿನ ತಿಳುವಳಿಕೆ ಮಾಡಿಕೊಡಬೇಕಾಗಿದೆ. ಮುಖ್ಯವಾಗಿ ನಾವು ಹವಾಮಾನ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬಹುದಾ? ಈ ಹವಾಮಾನ ಒಂದು ಶಬ್ದ ಒಂದು ಗ್ರೀಕ್ ಶಬ್ದದಿಂದ ತಕ್ಕೊಂಡಂತ ಶಬ್ದ ರೀ. ಹವಾಮಾನ ಅಂದ್ರೆ ಕ್ಲೈಮ್, ಕ್ಲೈಮೇಟ್ ಕ್ಲೈಮೇಟ್ ಅಂತ ತಿಳ್ಕೊಂಡು ಬಂದಂತದ್ದು. ಅಂದ್ರೆ ಅರ್ಥ ಇಚ್ಛೆ ಅಂತ. ಅಂದ್ರೆ ಆಯಾ ಪ್ರದೇಶದಲ್ಲಿ ಇರುವಂತ ನಿಯತಕಾಲಿಕದ ಆಧಾರದ ಮೇಲೆ ಹವಾಮಾನ ನಿರ್ಧಾರ. ತಾಪಮಾನ ಇರ್ಬೋದು, ಮಳೆ ಹಂಚಿಕೆ ಇರ್ಬೋದು, ತೇವಾಂಶದ ಮೇಲೆ ಆ ಹವಾಮಾನ ಈ ರೀತಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಫಾರ್ ಉದಾಹರಣೆಗೆ ಗುಲ್ಬರ್ಗದ ಹವಾಮಾನ, ಬೆಚ್ಚನೆ ಬೇಸಿಗೆ ತಂಪಾದ ಒಂದು ಚಳಿಗಾಲನ ಗುಲ್ಬರ್ಗದ ಅಂತ ಹೇಳ್ಬೋದು. ಈ ರೀತಿ ಹವಾಮಾನ ಆಯಾ ಪ್ರದೇಶದ ಹವಾಮಾನಗಳ ಸರಾಸರಿ ಕೂಡಿಸಿಯೇ ಭೂಮಿಯ ಹವಾಮಾನ ಅಂತ ಕರಿತಿರ್ತಾರೆ. ಈಗ ಶೀತಲೀಕರಣ ಇರ್ಬೋದು, ಅತಿ ಬೆಚ್ಚನೆಯ ಸಮಸ್ಯೆಂತದ್ದಿರ್ಬೋದು, ಇವುಗಳ ಸರಾಸರಿ ಕೂಡಿಯ ಭೂಮಿ ವಾತಾವರಣ ಅಂತ ಹೇಳ್ತಿರ್ತಾರೆ. ಈಗ ಹವಾಮಾನ ಬದಲಾವಣೆ ಎಂದರೆ ಏನಂತ ತಿಳ್ಕೊಂಡು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಸುಮಾರು 30 ವರ್ಷಗಳ ಸರಾಸರಿ ಹವಾಮಾನವನ್ನ ಸದ್ಯದ ಪರಿಸ್ಥಿತಿಗೆ ಹೋಲಿಸಿ ನೋಡಿದಾಗ ಕಂಡು ಬರುವಂತ ವ್ಯತ್ಯಾಸವೇ ಹವಾಮಾನ ಬದಲಾವಣೆ. ಈ 30 ವರ್ಷದಿಂದ ತಾಪಮಾನ ಎಷ್ಟಿತ್ತು, ಈಗ ಎಷ್ಟಿದೆ, ಮಳೆ ಎಷ್ಟಿತ್ತು, ಹಂಚಿಕೆ ಹೇಗಿತ್ತು, ಈ ಏನ್ ವ್ಯತ್ಯಾಸ ಆಗಿದೆ, ಆ ವ್ಯತ್ಯಾಸನೇ ಹವಾಮಾನ ಬದಲಾವಣೆ. ಅಂದ್ರೆ ಪ್ರತಿ 30 ವರ್ಷಕ್ಕೊಮ್ಮೆ ಇದನ್ನ ನಾವು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡ್ಬೇಕಾಗ್ತದೆ, ಅದನ್ನು ಹೋಲಿಸಿ ನೋಡ್ಬೇಕು, ಹೋಲಿಸಿ ನೋಡ್ಬೇಕಾದಾಗ ವ್ಯತ್ಯಾಸ ಕಂಡ್ರೆ ಹವಾಮಾನ ಬದಲಾವಣೆ ಆಗಿದೆ ಅಂತ ಹೇಳಿ. ಈ ರೀತಿಯಾಗಿ ನಾವು ಸ್ಟಡಿ ಅದೊಂದು ಮಾಹಿತಿ ಪ್ರಕಾರ ನೋಡಿದ್ರೆ ಹವಾಮಾನ ಬದಲಾವಣೆಯಲ್ಲಿ ಒಂದು ತಾಪಮಾನವೂ ಹೆಚ್ಚಿಗಾಗಿದೆ ಸದ್ಯ ಪರಿಸ್ಥಿತಿಯಲ್ಲಿ. ಅದರಂತೆ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಕರಿತೀವಿ ಇಂಗಾಲದ ಆಮ್ಲದ ಗಾಳಿನೂ ಹೆಚ್ಚಿಗಾಗಿದೆ ವಾತಾವರಣದಲ್ಲಿ, ಮಿಥೇನ್ ಕಂಟೆಂಟ್ ಜಾಸ್ತಿ ಆಗಿದೆ, ತಾಪಮಾನ ಜಾಸ್ತಿ ಆಗಿದೆ, ಮಳೆ ಹಂಚಿಕೆಯಲ್ಲಿ ಏರುಪೇರುಗಳಾಗಿದ್ದಾವೆ, ಬಹಳಷ್ಟು ಬದಲಾವಣೆಗಳನ್ನು ಇವತ್ತು ಕಾಣ್ತಿರ್ಬೋದು. ಈಗ ಮತ್ತೆ ಇಂತಹ ಒಂದು ಬದಲಾವಣೆಗಳು ಏನು ಕಾರಣ ಅನ್ನೋದ್ರ ಬಗ್ಗೆ ಏನಾದರೂ ನೀವು ಹೇಳ್ಬೋದಾ? ಮೊದಲನೇದಾಗಿ ನೀವು ಹೇಳ್ಬೇಕಂದ್ರೆ ಆಯಾ ಪ್ರದೇಶಗಳ ಹವಾಮಾನ ನಿರ್ಧರಿಸುವ ಆಧಾರಗಳು ಇದ್ದಿರ್ತವೆ. ಈಗ ಸಮುದ್ರ ಮಟ್ಟದಿಂದ ಪ್ರದೇಶ ಎಷ್ಟಿದೆ ಅಲ್ಲಿ ಬರುವಂತಹ ಮಾರುತಗಳು ಹವಾಮಾನ ನಿರ್ಧರಿಸ್ತವೆ. ಅದರಂತೆ ಅಕ್ಷಾಂಶಗಳನ್ನು ಈ ಸಮಶೀತೋಷ್ಣ ವಲಯ, ಶೀತ ವಾತಾವರಣಗಳು ಅಥವಾ ಉಷ್ಣವಲಯಗಳು ಇದ್ರ ಮೇಲೆ ನಿರ್ಧಾರ ಆಗ್ತಿರ್ತವೆ. ಮತ್ತು ಸುತ್ತಮುತ್ತಲಿನ ಸಾಗರ ಪ್ರದೇಶನೂ ಆ ಹವಾಮಾನ ನಿರ್ಧರಿಸ್ತವೆ. ಇವು ಮುಖ್ಯ ಮೂಲಭೂತವಾದಂತಗಳು. ಇವಿದ್ರೂ ಕೂಡ ಅದರಲ್ಲಂತೂ ಬದಲಾವಣೆ ಆಗಲ್ಲ, ಆದ್ರೆ ಹವಾಮಾನ ಬದಲಾವಣೆಗಳು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಇತ್ತೀಚಿನ ದಿವಸಗಳ ಬಹಳಷ್ಟು ಏರುಪೇರುಗಳನ್ನ ನಾವು ನೋಡ್ತಾ ಇದ್ದೇವೆ. ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣಗಳು ಎರಡಿದಾವೆ. ಒಂದು ನೈಸರ್ಗಿಕವಾಗಿ ಆಗುವಂಥದ್ದು, ಒಂದು ಮನುಷ್ಯನ ಚಟುವಟಿಕೆಗಳಿಂದ ಆಗಂತದ್ದು. ಈ ನೈಸರ್ಗಿಕ ಕ್ರಿಯೆಗಳಿಂದ ಅಂದ್ರೆ ಈ ಹವಾಮಾನ ಬದಲಾವಣೆ ನೈಸರ್ಗಿಕ ಕ್ರಿಯೆಯಿಂದ ಸುಮಾರು 100 ವರ್ಷಕ್ಕೊಮ್ಮೆ 1000 ವರ್ಷಗಳಲ್ಲಿ ವ್ಯತ್ಯಾಸ ಕಾಣ್ತಿರ್ತದೆ. ಮುಖ್ಯವಾಗಿ ಕಾರಣ ಅದರಲ್ಲಿ ಅಂತಂದ್ರೆ ಭೂಖಂಡದ ಬೇರ್ಪಡಿಸುವಿಕೆ ಅಂತಾರೆ, ಇಂಟರ್ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತೇಳಿ. ಇದು ಒಂದು ಕಾರಣಕ್ಕಾಗಿ ಭೌತಿಕ ಲಕ್ಷಣಗಳು ಸ್ಥಾನ ಜಲ ಸಂಪನ್ಮೂಲ ಬದಲಾಗ್ತಿರ್ತವೆ. ಹೀಗಾಗಿ ಪ್ರವಾಹಗಳು ಸದ್ಯಕ್ಕೆ ಸಮುದ್ರ ಪ್ರವಾಹಗಳು ಬದಲಾಗ್ತಿರ್ತವೆ, ಹವಾಮಾನದಲ್ಲಿ ವೈಪರೀತ್ಯ ಕಾಣ್ತೇವೆ. ಇನ್ನು ಎರಡನೇದು ಜ್ವಾಲಾಮುಖಿಗಳು. ಸಮಯ ಸ್ಫೋಟಿಸಿದಾಗ ಈ ಅನಿಲ ಸೋರಿಕೆ, ನೀರಿನ ಆವೆ, ಧೂಳು ಇತ್ಯಾದಿಗಳ ಒಂದು ಅಕ್ಯುಮಿಲೇಷನ್ ಆಗೋದ್ರಿಂದಾಗಿ ಹವಾಮಾನದಲ್ಲಿ ವೈಪರೀತ್ಯ ಕಾಣುತ್ತಿರ್ತವೆ. ಸುಮಾರು 1816ರಲ್ಲಿ ಬೇಸಿಗೆ ಇಲ್ಲದ ವರ್ಷ ಅಂತ ಕರಿತಿರ್ತಾರೆ. ಜ್ವಾಲಾಮುಖಿಯಿಂದ ಸೂರ್ಯನ ಬೆಳಕೆ ಮುಟ್ಟಿರಲಿಲ್ಲ ಆ ಜಾಗಕ್ಕೆ, ಅದಕ್ಕೆ ಆ ರೀತಿ ಒಂದು ಬದಲಾವಣೆಗಳು ಕಾಣ್ತಿರ್ತವೆ. ಅಂಡ್ ಭೂಮಿ ಓರೆ ಆಗಲಿಂದ 23.5 ಡಿಗ್ರಿ ಅಂತ ಹೇಳ್ತಾರೆ, ಅಂದ್ರೆ ಅದರಿಂದ ಸದ್ಯಕ್ಕೆ ಹವಾಮಾನದಲ್ಲಿ ವಾತಾವರಣದಲ್ಲಿ ಬದಲಾವಣೆ ಕಾಣುತ್ತೆ. ಇನ್ನು ಸಮುದ್ರದ ಪ್ರವಾಹ ಮಾರುತಗಳು ಸದ್ಯಕ್ಕೆ ಅದ್ರ ಉದಾಹರಣೆಗೆ ಅಂದ್ರೆ ಎಲ್ ನೀನೋ ಎಫೆಕ್ಟ್ ಅಂತ ಹೇಳ್ತೇವೆ. ಈ ಶಾಂತ ಸಾಗರದಲ್ಲಂತೂ ಉತ್ತಮ ತಾಪಮಾನದಲ್ಲಿ ಏರುಪೇರು ಆಯ್ತಪ್ಪ ಅಂತಂದ್ರೆ ಅನಾವೃಷ್ಟಿ ಮತ್ತೆ ಅತಿವೃಷ್ಟಿಯ ಲಕ್ಷಣಗಳು ಕಾಣಿಸ್ತವೆ ಮಳೆ. ಇದು ನ್ಯಾಚುರಲ್ ಆಗುವಂತ ವಿಷಯಗಳು. ನಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕ ಆಗುವಂತ ಇದರಲ್ಲಿ ಹೆಚ್ಚಿನ ಚಿಂತೆ ಮಾಡಬೇಕಾಗಿಲ್ಲ ನೈಸರ್ಗಿಕ ಕ್ರಿಯೆಯಲ್ಲಿ. ಯಾಕಂದ್ರೆ ಹವಾಮಾನ ಒಂದು ಕ್ರಿಯಾತ್ಮಕ ಕ್ರಿಯೆ ಅದು ಆಗ್ತಿರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಏರುಪೇರು ನಾವು ಕಾಣ್ತಿರೋದು ಈ ಮನುಷ್ಯನ ಚಟುವಟಿಕೆಗಳಿಂದ. ಬರೋಬ್ಬರಿ ಡಾಕ್ಟರ್, ಈಗ ನಾವು ಒಂದು ವಿಚಾರ ಈ ಎಲ್ ನಿನೋ ಬಗ್ಗೆ ಬಹಳಷ್ಟು ನಾವು ಇತ್ತೀಚಿನ ದಿವಸೊಳಗೆ ಕೇಳ್ತಾ ಇದ್ದೀವಿ. ಅದು ಬಹಳಷ್ಟು ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮ ಭಾಗದೊಳಗೆ ಮಳೆ ಬರೋದಿಲ್ಲ ಅನ್ನುವಂಥ ಒಂದು ಮಾತದ. ಮತ್ತು ಪ್ರತಿ 3-7 ವರ್ಷಕ್ಕೊಮ್ಮೆ ಅದರ ಒಂದು ಚಕ್ರ ಇರ್ತದ ಅಂತೇಳಿ ಹೇಳ್ತಾರೆ. ಇದರ ಪರಿಣಾಮ ಎಷ್ಟದ ಅಂತೀರಿ ನಮ್ಮ ಮಾನ್ಸೂನ್ ಮೇಲೆ? ಈ ಮಾನ್ಸೂನ್ ಅಲ್ಲಿ ನೋಡಿ ಸರ್, ಎಲ್ ನಿನೋ ಎಫೆಕ್ಟ್ ಇದು ನೈಸರ್ಗಿಕ ಕ್ರಿಯೆಯಿಂದ ಆಗಂಥದ್ದು. ಈ ಶಾಂತ ಸಾಗರದ ತಾಪಮಾನದಲ್ಲಿ ಏರುಪೇರಿನಿಂದ ಆಗಂತದ್ದು. ಇದು ಸುಮಾರು 6 ವರ್ಷಕ್ಕೊಮ್ಮೆ 7 ವರ್ಷಕ್ಕೊಮ್ಮೆ ಒಂದು ಸೈಕ್ಲಿಕ್ ಆಗಿ ಬರ್ತಿರ್ತದೆ, ಇದು ರೆಗ್ಯುಲರ್ ಫೀಚರ್ ಅಲ್ಲ, ಸೈಕ್ಲಿಕ್ ಆಗಿ ಬರ್ತದೆ. ಈ ಮುಖ್ಯ ಏನಾಗ್ತದೆ ಅಂತಂದ್ರೆ ಮಳೆ ಆಯ್ತದೆ, ಅತಿ ಹೆಚ್ಚಿನ ಮಳೆ ಆಗ್ತದೆ, ಅತಿವೃಷ್ಟಿ ಆಗ್ತದೆ, ಇಲ್ಲಾಂದ್ರೆ ಅನಾವೃಷ್ಟಿ ಆಗ್ಬಿಡ್ತದೆ, ಹಂಚಿಕೆಯಲ್ಲಿ ಏರುಪೇರು ಆಗ್ಬಿಡ್ತದೆ, ಹೆಚ್ಚಿನ ಪ್ರಮಾಣ ಆಗ್ತಿರ್ತದೆ. ಇದರಿಂದಾಗಿ ಸಾಮಾನ್ಯ ಬೆಳೆಗಳಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ. ಇದನ್ನ ನಾವು ಎಲ್ಲಿನ ತಡೆಯುವಂತ ಶಕ್ತಿ ಏನಿಲ್ಲ, ನಮ್ಮ ಬೆಳೆಯಲ್ಲಿ ಮಾರ್ಪಾಡುಗಳು ಬೆಳೆಸಬೇಕು ಆ ರೀತಿ ಬಂದಾಗ ಕಂಟ್ರೋಲ್ ಮೆಜರ್ಸ್ಗಳು ಅದನ್ನ ವಿಚಾರ ಮಾಡಂತೆ. ಇದು ಅತಿ ಚಿಂತಾಜನಕ ಅಂತ ವಿಷಯ. ಮನುಷ್ಯನ ಚಟುವಟಿಕೆಯಿಂದ ಏನಾಗ್ತದೆ, ಇವತ್ತ ಅನಿಲ ಯಾವತ್ತ ಹಸಿರು ಮನೆ ಅನಿಲ ಬಿಡುಗಡೆ ಜಾಸ್ತಿ ಆಗ್ತಿದ್ದಾವೆ, ಇಂಧನಗಳು ಜಾಸ್ತಿ ಬಳಸ್ತಿದ್ದಾವೆ, ತೈಲ ಜಾಸ್ತಿ ಬಳಸೋದ್ರಿಂದಾಗಿ ಈ ತಾಪಮಾನ ಹೆಚ್ಚಿಗೆ ಆಗ್ತಿದೆ. ಸರಾಸರಿ ಒಂದು 100 ವರ್ಷದ ಅವಧಿಯಲ್ಲಿ ನಾವು ನೋಡಿದ್ರೆ 0.089 ರಿಂದ 0.6 ವರೆಗೂ ಸರ್ಫೇಸ್ ಟೆಂಪರೇಚರ್ ಹೆಚ್ಚಿಗಾಗಿದೆ ಅಂತ ಕೆಲವು ಮಾಹಿತಿಗಳು ಹೇಳ್ತಿದ್ದಾವೆ. ಈ ತಾಪಮಾನ ಏರುಪೇರಾಗಿದ್ರಿಂದ ಈ ಹವಾಮಾನದಲ್ಲಿ ಬಹಳಷ್ಟು ಬದಲಾವಣೆ ಅಂದ್ರೆ 0.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾಗಿದೆ, ಹೆಚ್ಚಿಗೆ ಆಗಿದೆ 3 ವರ್ಷದ ಅವಧಿ ಪ್ರಕಾರ, ಮಾಹಿತಿ ಪ್ರಕಾರ. ಇನ್ನು ಹವಾಮಾನ ಬದಲಾವಣೆ ಬಗ್ಗೆ ಯಾಕೆ ಚಿಂತಿತ ಆಗ್ಬೇಕು ಅಂತಿರ್ತದೆ, ಇದು ಆಗ್ತದೆ ನೈಸರ್ಗಿಕ ಮನುಷ್ಯನ ಚಟುವಟಿಕೆಯಿಂದ ಆಗ್ಲಿ ಅದರಿಂದ ಆಗ್ತಿರ್ತದೆ ಚಿಂತೆ ಆಗತ್ತಂದ್ರೆ, ಈ ಮಾನವ ಪ್ರಮುಖ ಗುರಿ ಏನಪ್ಪಾ ಅಂತಂದ್ರೆ ಈ ಸಾಕಷ್ಟು ಆಹಾರ ಹೌದ್ರಿ, ನೀರು, ಶಕ್ತಿ, ದಟ್ಟು ಸೌರಶಕ್ತಿ ಆಶ್ರಯ ಮತ್ತು ಆರೋಗ್ಯಕರ ವಾತಾವರಣ. ಈ ಮನುಷ್ಯನ ಜೀವಕ್ಕೆ ಏನ್ ಬೇಕು, ಒಳ್ಳೆ ಒಂದು ವಾತಾವರಣ ಬೇಕಾಗ್ತದೆ. ಆದ ಈ ಹವಾಮಾನ ಬದಲಾವಣೆ ಈ ಒಂದು ಆಹಾರ ಒದಿಸುವ ಮುಖ್ಯ ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಏರುಪೇರಿಂದಾಗಿ ಅದಕ್ಕೆ ಇಳುವರಿ ಪಡೆಯಕ್ಕಾಗಲ್ಲ, ಹೌದಲ್ರಿ. ಮತ್ತು ಸಾಕಷ್ಟು ಈ ಯಾವ ರೀತಿ ಭೂ ಮತ್ತು ಜಲ ಸಂಪನ್ಮೂಲ ಕೊರತೆ ಆಗ್ತದೆ. ಕೃಷಿ, ಅರಣ್ಯ, ಮೀನುಗಾರಿಕೆ, ಪರಿಸರ, ಆರ್ಥಿಕ ಮತ್ತು ಸಾಮಾಜಿಕ ವಲಯಗಳಿಗೆ ಹೆಚ್ಚಿನ ದುಷ್ಪರಿಣಾಮ ಬೀರ್ತದೆ. ಇವೆಲ್ಲ ಕಾರಣಗಳಲ್ಲಿ ಇತ್ತೀಚೆಗೆ ಚಿಂತೆಗೆ ಇಡುವಂತ ವಿಷಯ ಅಂತ ಹೇಳ್ಬೋದು. ಈಗ ಇವುಗಳ ಬಗ್ಗೆ ನಾವು ಚಿಂತೆ ಮಾಡಲೇಬೇಕು. ಯಾಕಂದ್ರೆ ಹವಾಮಾನ ಏರುಪೇರು ಆಯ್ತು ಅಂತಂದ್ರೆ ನೇರವಾಗಿ ಅದು ನಮ್ಮ ಕೃಷಿ ಮೇಲೆ, ಕೃಷಿ ಅವಲಂಬಿತ ಇತರ ಕಸಬುಗಳ ಮೇಲೆ ಕೂಡ ಬಹಳಷ್ಟು ಪರಿಣಾಮಗಳಾಗ್ತವೆ. ಮತ್ತು ಇದನ್ನ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಈಗ ಮಳೆ ಬರುವುದು ತಡ ಆಯಿತು, ಅಥವಾ ಮಳೆ ಬರಲಿಲ್ಲ, ಅಥವಾ ಹೆಚ್ಚಿಗೆ ಮಳೆ ಬಂತು ಅಂತಂದಾಗ ನಮ್ಮ ಏನು ಈ ಒಂದು ಬೆಳೆಯ ಒಂದು ಪ್ಯಾಟರ್ನ್ ಅಂತೀವಲ್ಲ ನಾವು, ಬೆಳೆ ಪದ್ಧತಿ ಏನದ ನಮ್ಮಲ್ಲಿ, ಈ ಬೆಳೆ ಪದ್ಧತಿ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾವ. ಕೆಲವೊಮ್ಮೆ ದೀರ್ಘಾವಧಿ ಬೆಳೆಯುವಂತಹ ಬೆಳೆಗಳಿರ್ತಾವ, ಅವುಗಳನ್ನ ನಾವು ಬದಲಾವಣೆ ಮಾಡಬೇಕಾಗ್ತದ. ಅಲ್ಪಾವಧಿ ಬೆಳೆಗಳನ್ನ ಬೆಳಿಬೇಕು. ಹಿಂಗೆಲ್ಲ ಸುಧಾರಣೆಗಳನ್ನ ಬದಲಾವಣೆಗಳನ್ನ ನಾವು ಮಾಡಿಕೊಳ್ತಾ ಇರಬೇಕಾಗ್ತದ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ಭಾಗದ ರೈತರು ಯಾವ ರೀತಿ ಇದಕ್ಕೆ ತಯಾರಿ ನಡೆಸಬೇಕು ಅಂತಂತೀವಿ? ಮುಖ್ಯವಾಗಿ ಕೃಷಿ ಮೇಲೆ ಒಂದು ಹೆಚ್ಚಿನ ಪರಿಣಾಮ ಬೀರ್ತಂತ ಹೇಳ್ಬೋದು, ಭಾರತೀಯ ಕೃಷಿ ಮೇಲೆ. ಯಾಕಂದ್ರೆ ಭಾರತ ಕೃಷಿ GDP ಏನಿದೆ ನಮ್ದು, ಪ್ರತಿಶತ 27% ಕೃಷಿ ಮೇಲೆ GDP. ಅದರಂತೆ ಪ್ರತಿಶತ 70% ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅದು ಅಲ್ಲದೆ ನಾವು ಮಾಡುವಂತ ರಫ್ತಿನಲ್ಲಿ ಪ್ರತಿಶತ 18% ಕೃಷಿ ಆಧಾರಿತ ರಫ್ತಿನ ಇದಾವೆ. ಇಷ್ಟಿದ್ದು ಪ್ರತಿಶತ 62% ಭೂಮಿ ಬೇಸಾಯ ನಾವು ಮಾಡ್ತೇವೆ, ಮಳೆ ಅವಲಂಬಿತ ಬೇಸಾಯ. ಈ ಮಳೆ ಆಗುತ್ತೆ ಬೇಸಾಯದಿಂದ ಅಂದ್ರೆ ವಾತಾವರಣದ ಹವಾಮಾನದ ವೈಪರೀತ್ಯದಾಗಿ ಮಳೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಿರ್ತವೆ. ಹೀಗಾಗಿ ನಮ್ಮ ಕೃಷಿ ನಮ್ದೇನು ಮುಖ್ಯ ಗುರಿ ಇದೆ, ಒಂದು ಆಹಾರ ಕೊಡಬೇಕಾಗದ್ದು, ಅದರ ಮೇಲೆ ಅತಿ ಕೆಟ್ಟ ದುಷ್ಪರಿಣಾಮ ಬೀರ್ತಿರ್ತವೆ. ಹೀಗ ಅತಿ ಚಿಂತೆಗೆ ಈಡು ಮಾಡುವಂತ ವಿಷಯ. ಯಾವ ರೀತಿ ಇದು ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಂಡ್ರೆ ಅದ್ರ ತಕ್ಕ ನಾವು ಕೃಷಿಯಲ್ಲಿ ಒಂದು ಒಳ್ಳೆ ಇದನ್ನು ತಗೋಬಹುದು, ಮೇಜರ್ಸ್ ಅಂತೇವೆ. ಏನ್ ಬದಲಾವಣೆ ಆಗ್ತೇವೆ ಅಂತ ತಿಳ್ಕೊಂಡ್ರೆ ಈ ಸಾಮಾನ್ಯ ಕೆಲವು ಮಾಹಿತಿಗಳ ಪ್ರಕಾರ ಈ ಉಷ್ಣತಾಪಮಾನ ಹೆಚ್ಚಿಗಾಗಿದ್ದಕ್ಕೆ ಕೆಲವೊಂದು ಇಳುವರಿಯಲ್ಲಿ ಕುಂಠಿತ ಕಾಣ್ತೇವೆ, ಕೆಲವೊಂದು ಇಳುವರಿ ಹೆಚ್ಚಿನ ಪ್ರಮಾಣ ಆಗ್ತಾ ಅಂತ ಹೇಳ್ತಾರೆ. ಇನ್ನು ವೈಜ್ಞಾನಿಕ ಆಧಾರ ಸಿಕ್ಕಿಲ್ಲ, ಅಭ್ಯಾಸ ನಡೀತಾ ಇದೆ. ಈ ಗೋಧಿಯಲ್ಲಿ ಒಂದು 40% ಕಡಿಮೆ ಆಗ್ತಾ ಅಂತಾರೆ, ಗಾಡಿಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಅಂತ ಹೇಳ್ತಾರೆ, ಮತ್ತು ಸೂರ್ಯಪಾನಲ್ಲಿ ಇಳುವರಿ ಹೆಚ್ಚಿಗೆ ಬರ್ತಂತ ಒಂದು ವಿಚಾರ ಇದೆ. ಉಷ್ಣತಾಪಮಾನ ಹೇಳ್ತಾ ಇದಾರೆ, ಬಟ್ ಇನ್ನು ವೈಜ್ಞಾನಿಕವಾಗಿ ಇದು ಬಂದಿಲ್ಲ ರೀ, ಏರುಪೇರು ಆಗ್ತಿರ್ತವೆ. ಬಟ್ ನಮ್ಮ ಗುರಿ ಅಂತಂದ್ರೆ ಈ ಹವಾಮಾನ ಬದಲಾವಣೆ ಯಾವ ರೀತಿ ಆಗ್ತದೆ, ಯಾವ ರೀತಿ ಕಾಣ್ತಾ ಇದೆ ಒಂದು ಸಾಕ್ಷಿಗಳು ನೋಡೋಣಂತೆ. ಅದರ ಮೇಲೆ ನಾವೊಂದು ಕೆಲವೊಂದು ಮೇಜರ್ಸ್ ತಕೋಬಹುದು. ಏನು ಏನು ಯಾವ ಸಾಕ್ಷಿಗಳಾವ ನಮ್ಮ ವಾತಾವರಣ ಬದಲಾಗೋದ್ರ ಒಂದು ದ್ಯೋತಕ ಅಂತಂದ್ರೆ ಏನೇನು ಬದಲಾವಣೆಗಳು? ಸಾಮಾನ್ಯವಾಗಿ ನೋಡ್ರಿ, ಹವಾಮಾನ ಬದಲಾವಣೆ ಮುಖ್ಯ ಸಾಕ್ಷಿಗಳಂತಂದ್ರೆ ಈಗ ಜೀವ ವೈವಿಧ್ಯಮನ್ನ ನಾವು ಕಳ್ಕೊಳ್ತಿದ್ದೇವೆ. ನಮ್ಮ ಭಾಷೆಯಲ್ಲಿ ನಮ್ಮ ಅನುಭವದಲ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈಗ ನಾವು ಸಣ್ಣ ಇದ್ದಾಗ ನೋಡ್ತಿದ್ದೇವೆ ಈ ದಸರಾ ಹಬ್ಬ ಬಂತಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡೋದು, ಸ್ವಚ್ಛ ಮಾಡೋದು, ಸುಣ್ಣ ಹಚ್ಚಂತ ಕ್ಲೀನ್ ಮಾಡ್ಕೋತಿರ್ತದೆ. ಈ ದಸರಾ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಮನೆ ನೋಡಿದ್ರೆ ಒಂದು ಕೆಂಪು ಬಣ್ಣದ ಚಿಕ್ಕೆಗಳ ಸದಸ್ಯದ ಮನೆಯಲ್ಲ ಕಾಣ್ತಿದ್ವು. ಆ ಕೆಂಪು ಏನಿದೆ ಅಂದ್ರೆ ತಿಗಣೆಗಳು ಅಂತಿರ್ತಿದ್ವು, ಸಿಕ್ಕಾಪಟ್ಟಿ ತೊಂದರೆ ಕೊಡ್ತಿದ್ವು. ಈಗಿನ ಜನಾಂಗದ ಒಬ್ರು ನೋಡ್ತಾ ಇಲ್ಲ ತಿಗಣೆ. ಈ ರೀತಿ ಅನೇಕ ಜೀವ ವೈವಿಧ್ಯಗಳು ನಾವು ನಾಶ ಆಗ್ತಾ ಇದಾವೆ, ನೋಡ್ತಾ ಇದ್ದಾವೆ. ಅವುಗಳನ್ನ ನಿವಾರಣೆ ಮಾಡೋದಕ್ಕೂ ಬಹಳ ಪ್ರಯತ್ನ ಮಾಡುತ್ತಿದ್ದೇವೆ. ತಗಣಿಗಳನ್ನ ಬಹಳ ತೊಂದರೆ ಕೊಡ್ತಾವ ಅಂತ ಹೇಳಿ ನಿವಾರಣೆ ಮಾಡೋದಕ್ಕೂ ಬಹಳ ಕಣ್ಣಿಗೆ ಕಾಣುವಂತ ವೈವಿಧ್ಯ ಮೇಲೆ ಆದಂತ ಕಳ್ಕೊಳ್ಳುವಂತ ಸ್ಪೀಸೀಸ್ ನಾಗ ಹೇಳ್ತದೆ ಅಂದ್ರೆ ಈಗಂತೂ ಸಂಪೂರ್ಣವಾಗಿ ಆಗ್ಬಿಟ್ಟಿದೆ ಈ ಹವಾಮಾನ ವೈಪರೀತ್ಯ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಲಾಸ್ಟ್ ಸ್ಕೇನ್ ಹೆಂಗಂತಂದ್ರೆ ಈ ಮಾಹಿತಿಗಳ ಪ್ರಕಾರ ಪುಸ್ತಕ ಓದಾಗ ಬರುವಂತ ನಾಲೆಜ್ ಈ ಕರಗುತ್ತಿರುವ ಹಿಮ ನದಿಗಳು ಅಂತ ಹೇಳ್ತವೆ, ಹಿಮ ಕರಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತೇವೆ. ಅದರಂತೆ ಸಮುದ್ರ ಮಟ್ಟನು ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ, ವರ್ಷಕ್ಕೆ ಒಂದು 20 ಸೆಂಟಿಮೀಟರ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಸಾಮಾನ್ಯವಾಗಿ ನಾವು ದಿನನಿತ್ಯ ಕಾಣುವಂತ ಕೆಲವು ಪಕ್ಷಿಗಳು ಸದ್ಯಕ್ಕೆ ಗುಬ್ಬಿಗಳೆಲ್ಲ ಸಂಖ್ಯೆ ಕಡಿಮೆ ಆಗಿದೆ, ಕಾಣಿಸ್ತಾ ಇಲ್ಲ. ಬಹಳ ಕಡಿಮೆ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಕೆಲವು ಪಕ್ಷಿಗಳು ಇಷ್ಟೊಂದು ಜೀವನದ ಇದಿತ್ತು, ಈ ಮನೆ ಒಂದ್ ಮೇಲೆ ಒಂದು ಕಾಗೆ ಬಂದು ಕೂಗಿತ್ತು ಅಂದ್ರೆ ಬೀಗಲು ಬರ್ತಾರೆ ಮನೆಯಲ್ಲಿ, ಇವತ್ತು ಕಾಗೆ ಕೂಗ್ತಾ ಇದೆ ಅಂತ ಹೇಳ್ತಿದ್ದವು. ಕೆಲವು ಸಂಸ್ಕಾರ ಅವರಿಂದ ಕಲಿತಿದ್ದು ಯಾವಾಗಂದ್ರೆ ಕಾಗೆ ಒಂದು ಕಾಳು ನೋಡ್ತಂದ್ರೆ ತನ್ನ ಗೆಳೆಯನೆಲ್ಲ ಕರ ತಿನ್ನಿಸ್ತಿತ್ತು. ಈ ಒಂದು ಪಕ್ಷಿಗಳ ಸುದ್ದಕ್ಕೆ ಈ ಕಾಗೆಗಳೇ ಕಾಣ್ತಾ ಇಲ್ಲ ನಮ್ಗೆ ಹೆಚ್ಚು ಕಡಿಮೆ. ಈ ರೀತಿ ವೈವಿಧ್ಯ ಇದರಿಂದಾಗಿ ನಾವು ಕಳ್ಕೊಳ್ತಿದ್ವು ಅಂತ ಅನಿಸ್ತದೆ. ಇನ್ನು ಹವಾಮಾನ ಬದಲಾವಣೆ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಋತುಮಾನ ಬದಲಾವಣೆ. ಈ ನೋಡಿ, ಮಳೆಗಾಲ ಪ್ರಾರಂಭ ಆಗೋದು June 7 ಅಂತ ಹೇಳ್ತಿದ್ವು. June 7 ಮಳೆ ಇಲ್ಲಿ ನಮ್ಮ ಈ ವಾತಾವರಣಕ್ಕೆ ಗುಲ್ಬರ್ಗದ ಬಂದು June 7 ಬರ್ತಾ ಅಂತ ಹೇಳ್ತಿದ್ವಿ. 25 ಅಲ್ಲಿ ಮಳೆಗಾಲ ಎಂಟರ್ ಆಗ್ತಿತ್ತು, ಮಾನ್ಸೂನು 7 ಬಂದ್ ಆಗ್ತಿತ್ತು ಅಂತ ತಿಳ್ಕೊಂಡು ತಯಾರಿ ಮಾಡ್ತಿದ್ರು. ನನಗೆ ತಿಳಿದ ಮಟ್ಟಿಗೆ ಸುಮಾರು 30 ವರ್ಷ ನೋಡ್ತಾ ಇದ್ದೇವೆ, ಜೂನ್ ತಿಂಗಳಲ್ಲಿ ನಾವು ಬೆಳೆ ಬಿತ್ತುವಂತ ಪ್ರಸಂಗನೇ ಕಾಣಿಸ್ತಾ ಇಲ್ಲ, ಮಳೆನೇ ಬರ್ತಾ ಇಲ್ಲ ರೀ. ಹೌದಾ? ಒಂದು ಕಾರಣ ತೊಗರಿ ನಾವು ಜೂನ್ ಚೂನ್ ಬಿತ್ತಿದ್ರೆ ಈಗ ಬಿತ್ತುವಂತ ದಿನಾಂಕ ಆಗಸ್ಟ್ ತಿಂಗಳ ಚೆನ್ನಾಗಿ ಬಿತ್ತಾ ಇದ್ದಾರೆ. ಬಟ್ ಇಷ್ಟೇ ವ್ಯತ್ಯಾಸ ರೀ, ಜೂನ್ ತಿಂಗಳಲ್ಲಿ ಮಳೆ ಬಂತು ನಿಮ್ಮ ಅಗ್ಲಿ ಬಿತ್ತಿದ್ರೆ ಸ್ಪೇಸಿಂಗ್ ಜಾಸ್ತಿ ಇಡಬೇಕು, ತಡ ಮಾಡಿ ಬಂದಾಗ ಸ್ಪೇಸಿಂಗ್ ಕಡಿಮೆ ಇಟ್ಟು ಪಾಪ್ಯುಲೇಷನ್ ಮ್ಯಾನೇಜ್ ಮಾಡಿಕೊಂಡು ಇಳುವರಿ ತಕೊಳ್ಳೋ ಒಂದು ಅವಕಾಶ. ಅಂದ್ರೆ ಸರಿಯಾದ ಮಳೆ ಆಯ್ತು ಅಂತಂದ್ರೆ ಅಂಗಲ್ ಬಿತ್ತಬೇಕು, ತಡ ಆಯ್ತು ಅಂದ್ರೆ ಒತ್ತಾಗಬೇಕು ಸಾಂದ್ರವಾಗಿ, ಹಿಂಗಾಗಿ ನೀವು ಇಳುವರಿನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಋತುಮಾನ ಬದಲಾವಣೆ ಇದು. ಇನ್ನು ಮಳೆಗಾಲದಲ್ಲಿ ಸದ್ಯಕ್ಕೆ ಏರುಪೇರು ಆಗ್ತದೆ. ಏರುಪೇರು ಅಂದ್ರೆ ಹೇಗ್ರಿ, ಮಳೆಗಾಲ ಬಂದ್ಬಿಡ್ತದೆ, ಮಳೆ ಬರ್ತದೆ, ಜೀವನ ಓಡಲೇ ಮಳೆ ಬಂತು ಅಂತ ತಿಳ್ಕೊಳ್ಳಿ, ಬಿತ್ತೀರ ಮುಂದೆ ತಿಂಗಳ ಮಳೆನೇ ಬರೋದಿಲ್ಲ. ಈ ರೀತಿ ಇದನ್ನ ಮೊಳಕೆ ಹೊಡೆದು ಬೀಜಗಳ ಸದ್ಯ ನಾವು ಕಳ್ಕೊಳ್ಳೋ ಪರಿಸ್ಥಿತಿ, ಎರಡೆರಡು ಸಲ ಬಿತ್ತನೆ ಸಾಮಾನ್ಯವಾಗಿ ಬಿಟ್ಟಿದೆ ಇತ್ತೀಚೆಗೆ. ಅದಕ್ಕಾಗಿ ನಾನೇನ್ ಅಂತೀನಿ ಈ ವಿಚಾರದಲ್ಲಿ, ಕೆಲವೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು ನಾವು. ಈಗ ಇಂಟರ್ಮೀಡಿಯೇಟ್ ಡೌಟ್ ಅಂತ ಕರಿತಿರ್ತೇವೆ, ಇನಿಷಿಯಲ್ ಡೌಟ್ ಅಂತ ಕರಿತೇವೆ. ಈ ತೊಗರಿ ಯಾವ್ದನ್ನು ಬಿತ್ತಬೇಕಾದ್ರೆ ಒಂದು ಸೀಡ್ ಹಾನಿ ಅಂತ ಬೀಜ ಗಟ್ಟಿಗೊಳಿಸುವಿಕೆ ಅಂತ ಬರುತ್ತೆ. ಪ್ರತಿಶತ 2 ಕ್ಯಾಲ್ಸಿಯಂ ಕ್ಲೋರೈಡ್ ಸಲ್ಯೂಷನ್ನಲ್ಲಿ 2 ತಾಸು ಒಂದು ನೆನೆಸಿ ನಂತರ ನೆರಳಿನ ಒಣಗಿಸಿ ಬಿತ್ತಿರಪ್ಪ ಅಂದ್ರೆ, ಈ ರೀತಿ ಮಳೆ ಹೋಗ್ತಂದ್ರೆ ಬಿತ್ತಿದ ನಂತರ ಮಳೆ ಬಾರದ ಬರಲಿಲ್ಲ ಅಂದ್ರೆ ಈ ಬರ ನಿರೋಧಕ ಶಕ್ತಿ ನಾವು ಪಡ್ಕೊಂಡಿರ್ತವೆ, ಸಸ್ಯಗಳ ಸಂಖ್ಯೆಯನ್ನು ಕಾಪಾಡ್ಕೊಳ್ಬಹುದು, ಒಂದು ಉತ್ತಮ ಇಳುವರಿ ಪಡೆಯುವಂತ ಒಂದು ಟೆಕ್ನಾಲಜಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಈ ರೀತಿ ಆಗುವಂತ ಹವಾಮಾನ ಬದಲಾವಣೆಗೆ ಒಂದು ಉತ್ತರ ಅಂತ ಹೇಳಬಲ್ಲೆ ನಾನು. ಅದೇ ರೀತಿ ಈ ಹವಾಮಾನದ ಹಸಿರು ಮನೆ ಅನಿಲುಗಳ ಜಾಸ್ತಿ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾನೆ. ಕಾರ್ಬನ್ ಡೈಆಕ್ಸೈಡ್ ಸುಮಾರು ವರ್ಷದಿಂದ 300 PPM ಇತ್ತು, ಈಗ 400 ಮೇಲ್ಗಟ್ಟಾಗಿದೆ. ತಾಪಮಾನದಲ್ಲಿ ಹೆಚ್ಚಿಗಾಗಿದೆ ಆ ಒಂದು ಕಾರಣಕ್ಕಾಗಿ. ಇವು ಬೆಳೆಗಳ ಮೇಲೆ ಪರಿಣಾಮ ಬೀರ್ತವೆ. ಈಗ ಧನುಜ್ ಅವರೇ, ಹವಾಮಾನ ಬದಲಾವಣೆಯಿಂದ ಕೃಷಿ ಮೇಲೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಾವು ಹೇಳಿದ್ರಿ. ಈಗ ಚಳಿಗಾಲದೊಳಗೂ ಕೂಡ ಭಾಳಷ್ಟು ಏರುಪೇರು ಆಗ್ತಿರ್ತಾವ, ಮಳೆಗಾಲದೊಳಗೆ ಈಗ ಹೆಂಗೆ ಮಳೆ ಹಂಚಿಕೆ ಅಂತ ನಾವೇನು ಕರಿತೀವಿ, ಆ ಮಳೆ ಹಂಚಿಕೆ ಭಾಳಷ್ಟು ತೊಂದರೆ ಕೊಡುವಂಥದ್ದು. ಮಳೆ ಆದ ಕೂಡಲೇ ರೈತರಿಗೆ ಭಾಳ ಖುಷಿಯಾಗಿಬಿಡ್ತದೆ, ಬಿತ್ತನೆ ಮಾಡಿಬಿಡ್ತಾರೆ, ಅದರ ನಂತರ ಮುಂದೆ ತಿಂಗಳಾನುಗಟ್ಟಲೆ ಮಳೆ ಇರೋದಿಲ್ಲ. ಈ ಸಲ ಸಹಿತ ಹಾಗೆ ಆಯಿತು. ಏನು ಮೇ ಕೊನೆಗೆ ಜೂನ್ದೊಳಗೆ ಏನು ಮಳೆ ಬಂತು, ಸುಮಾರು 1.5 ತಿಂಗಳು 2 ತಿಂಗಳು ಮಳೆ ಇರಲಿಲ್ಲ. ಈ ಭಾಳಷ್ಟು ಜನ ಮುರಿದು ಬಿತ್ತುವಂಥ ಒಂದು ಪರಿಸ್ಥಿತಿ ಉಂಟಾಯಿತು. ಇಂಥ ಒಂದು ದುಷ್ಪರಿಣಾಮಗಳು ಹವಾಮಾನದ ಏರುಪೇರುಗಳಿಂದ ಆಗ್ತಾ ಇದ್ದಾವೆ. ಕೃಷಿ ಮೇಲೆ ಕೂಡ ಸಾಕಷ್ಟು ಪರಿಣಾಮಗಳು ಇದರಿಂದ ನಾವು ನೋಡ್ತಾ ಇದ್ದೀವಿ. ಈಗ ಇದು ಒಂದು ಒಬ್ಬ ರೈತಂದೇ ನಾವು ತಗೊಂಡ್ಬಿಟ್ರೆ, ತೊಗರಿ ಬಿತ್ತ ಒಂದು ರೈತಂದೇ ತಗೊಂಡ್ಬಿಟ್ರೆ ಅವನಿಗೆ ಸಾಕಷ್ಟು ನುಕ್ಸಾನ್ ಆಗುವಂತ ಒಂದು ಸಾಧ್ಯತೆ ಇರ್ತಾವ, ಅಥವಾ ಅಲ್ಪಾವಧಿ ಬೆಳೆ ಬರುವುದು ಕೂಡ ಬಹಳ ತೊಂದರೆ ಆಗಿಬಿಡ್ತದೆ. ಒಟ್ಟಾರೆಯಾಗಿ ಕೃಷಿ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾವ ಅಂತೀರಿ. ನೋಡಿ, ಹವಾಮಾನ ಬದಲಾವಣೆ ಅಂತೂ ಕೃಷಿ ಮೇಲಂತೂ ಒಂದು ವಿಪರೀತ ಪರಿಣಾಮ ಆಗ್ತಾ ಇದೆ, ದುಷ್ಪರಿಣಾಮ. ಅದೊಂದು ತಡೆಗಟ್ಟುವಂತ ವಿಚಾರ ಒಂದು ವಿಜ್ಞಾನದ ಇದನ್ನು ಬೇಕು, ಅದರಲ್ಲಿ ಆ ರೀತಿ ಒಂದು ನಿಟ್ಟಿನಲ್ಲಿ ಕೆಲಸ ನಡೀತಾ ಇದ್ದಾವೆ. ಈಗ ತಾಪಮಾನ ಅಧಿಕ ಅಂತೂ ಆಗ್ತಾ ಇದೆ, ಇದು ಎಲ್ಲ ಒಪ್ಪಿಕೊಳ್ಳಬೇಕಾದ. ಈ ತಾಪಮಾನ ಅಧಿಕ ಅಂದ್ರೆ ಏನಾಗ್ತದೆ ಅಂತ ತಿಳ್ಕೊಂಡಿದ್ದೇವೆ ನಾವು. ಬರ ತೀವ್ರತೆ ಹೆಚ್ಚಿಗಾಗ್ತವೆ, ಆವರ್ತನ ಜಾಸ್ತಿ ಆಗ್ತದೆ. ಬರ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಬರ ನಿರೋಧಕ ತಳಿಗಳನ್ನು ನೋಡುತ್ತೆ, ಕಡಿಮೆ ಅವಧಿಯಲ್ಲಿ ಬೆಳೆಯುವಂತ ತಳಿಗಳನ್ನು ತಯಾರು ಮಾಡ್ಕೊಳ್ಬೇಕು. ಇದು ಒಂದು ಸಂಶೋಧನೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದಾವೆ, ಅಲ್ಲಿ ನ್ಯಾಚುರಲ್ ವೆರೈಟೀಸ್ ಬರ್ತವೆ, ಅಂತ ತಳಿಗಳನ್ನು ಬಿತ್ತೋದು ಚೆನ್ನಾಗಿ. ಇದರಿಂದಾಗಿ ಏನಾಗ್ತದೆ, ತೇವಾಂಶದ ಕೊರತೆ ಸುತ್ತ ಕಾಣುತ್ತವೆ ಮತ್ತು ಹೆಚ್ಚಿನ ಬಾಷ್ಪೀಭವನ ಕ್ರಿಯೆ ಅಂತ ಸಸ್ಯ ಶರೀರಿಕ ಕ್ರಿಯೆ ಅಂದ್ರೆ ಹೆಚ್ಚಿನ ಟ್ರಾನ್ಸ್ಪಿರೇಷನ್ ಆಗಿ ತೇವಾಂಶದ ಕೊರತೆ ಆಗಿ ಸಸ್ಯಗಳ ಬೆಳವಣಿಗೆ ಏರುಪೇರಾಗ್ತವೆ, ಒಂದು ಪಾಪರ್ ಬೆಳವಣಿಗೆ ಆಗಂಗಿಲ್ಲ. ಇದರಿಂದಾಗಿ ಏನಂತ ಪರಾಗಸ್ಪರ್ಶ ಕಾಳ ಕಟ್ಟುವಿಕ್ಸೋದಕ್ಕೆ ಕಡಿಮೆ ಆಗ್ತದೆ ಮತ್ತು ಬೆಳೆ ಅವಧಿ ಕುಂಠಿತ ಆಗ್ತದೆ ತನ್ನಷ್ಟಾನೆ. ಈ ಅವಧಿ ಕುಂಠಿತ ಆಯ್ತಂದ್ರೆ ನನಗೆ ತಿಳಿದ ಮಟ್ಟಿಗೆ ಇಳುವರಿನ ಕಡಿಮೆ ಆಗ್ತದೆ. ಬರೋಬ್ಬರಿ ಈಗ ಹೆಂಗ ನೋಡ್ರಿ ಧನುಜ್ ಅವ್ರೆ, ಈಗ ತಡ ಆಗಿ ತೊಗರಿ ಬಿತ್ತನೆ ಮಾಡಿದ್ರು ಅಂತಂದ್ರೆ ಅವು ಸುಮಾರು ಅಕ್ಟೋಬರ್ ಸಮಯದೊಳಗೆ ಹೂ ಬಿಡ್ತಾವ, ಅವಾಗ ಬೆಳವಣಿಗೆನೆ ಆಗಿರಂಗಿಲ್ಲ. ಇನ್ನೂ ತನಕ ನಾವು ನೋಡ್ತಾ ಇದ್ವಿ ಬೆಳವಣಿಗೆ ಬಹಳಷ್ಟು ಕಡಿಮೆ ಅದ ತೊಗರಿ ಇದು. ಅಂತ ಒಂದ್ ಸಂದರ್ಭದೊಳಗೆ ಬೆಳವಣಿಗೆ ಕಡಿಮೆ ಆಯ್ತು ಅಂತಂದ್ರೆ ಹೂಗಳು ಕಡಿಮೆ ಇಡ್ತಾವ, ಸಹಜವಾಗಿ ಕಡಿಮೆ ಆಗುವಂತ ಸಾಧ್ಯತೆ ಇರ್ತಾವ. ಬೇಸಿಕಲಿ ಅವಧಿ ಜಾಸ್ತಿ ಇದ್ದಷ್ಟು ಇಳುವರಿ ಜಾಸ್ತಿ ಇರ್ತದೆ, ಅವಧಿ ಕಡಿಮೆ ಆದಷ್ಟು ಇಳುವರಿ ಕಡಿಮೆ ಆಗ್ತದೆ. ಅದಕ್ಕಾಗಿ ಮುಂಚೆ ಬಿತ್ತೋದು ಚೆನ್ನಾಗಿ, ಮುಂಚೆ ಬಿತ್ತಕ ಅನುಕೂಲ ಇರಲಿಲ್ಲ ಅಂದ್ರೆ ಮಳೆ ಬರಲಿಲ್ಲ ಅಂತಂದ್ರೆ ಲೇಟ್ ಆಗಿ ಬಿತ್ತಾರೆ. ಬಟ್ ಕೆಲವೊಂದು ಮ್ಯಾನಿಪುಲೇಷನ್ ಮಾಡ್ಕೋಬೇಕು ಅಂತ ಹೇಳಿ, ಈಗಾಗಲೇ ಹೇಳದಂಗೆ ಸ್ಪೇಸಿಂಗ್ ಪಾಪ್ಯುಲೇಷನ್ ತಡ ಮಾಡಿದಷ್ಟು ಪಾಪ್ಯುಲೇಷನ್ ಹೆಚ್ಚಿಗೆ ಬಿತ್ತಬೇಕು ಒಂದನೇ ಪಾಯಿಂಟ್. ಇನ್ನು ಎರಡನೇದಂದ್ರೆ ಹೂ ಬಿಡುವಾಗ ಒಂದು ಏನಾಗ್ತದೆ, ತೇವಾಂಶದ ಕೊರತೆ ಕಾಣ್ತಿರ್ತದೆ. ಇಂತ ನೋವುಗಳಾಡ್ಸಕ್ ನಾವೊಂದು ಇರಿಗೇಷನ್ ಸಿಸ್ಟಮ್ ಇಟ್ಕೊಂಡ್ರೆ ಚೆನ್ನಾಗಂತ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರ ತಮಗೆಲ್ಲ ಒಂದು ಇದ್ರಲ್ಲಿ ಕೊಡ್ತಾ ಇದಾವೆ, ಒಂದು ಪಾಂಡ್ಸ್ ವಾಟರ್ ಪಾಂಡ್ಸ್ ಅಂತ ಮಾಡ್ಕೊಂಡು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡುವಂತ ಲೆವೆಲ್ದಾಗ ನಾವು ಇದನ್ನು ತಯಾರು ಮಾಡಿಟ್ಕೊಂಡಿರ್ಬೇಕು. ಹೌದಾ, ಅದೇ ರೀತಿ ತೇವಾಂಶದ ಕೊರತೆ ಹೆಚ್ಚಿಗಾಯ್ತು, ಹೂ ಅದು ಉದುರ ಜಾಸ್ತಿ ಆಗ್ತಿರ್ತವೆ. ಅಂತ ನಿಯಂತ್ರಿಸಲು ಕೆಲವೊಂದು ರಸಾಯನಗಳು ಅಂದ್ರೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತಿರ್ತವೆ, ಅಂತ ಸಿಂಪಡಣೆ ಮಾಡೋ ಹೂ ಉದುರ ಕಡಿಮೆ ಆಗಿ ಕಾಳು ಕಟ್ಟೋದು ಹೆಚ್ಚಾಗಿ ನಿಮ್ಮ ಇಳುವರಿಯನ್ನ ಪ್ರಮಾಣನ ಮೇಂಟೈನ್ ಮಾಡಕ್ಕೆ ಅನುಕೂಲ ಆಗ್ತಿರ್ತವೆ. ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಏನ್ ಬೇಕಾದ ಆ ಒಂದು ಇದು ತಗೊಂಡ್ರೆ ನನಗೆ ತಿಳಿಮಟ್ಟಿಗೆ ಇಳುವರಿನ ಒಂದು ಹೆಚ್ಚಿನ ಮಟ್ಟದಲ್ಲಿ ಮೇಂಟೈನ್ ಮಾಡಬಹುದು ಅಂತ ಅನಿಸ್ತದೆ. ಈಗ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ಏನದ, ಅದರ ಪ್ರಕಾರ ನಮ್ಮ ಏನು ಬೆಳೆಗಳದಾವ ಆ ಬೆಳೆಗಳಿಗೆ ಕೆಲವೊಂದಿಷ್ಟು ಹಗಲು ಹೆಚ್ಚಿಗೆ ಬೇಕಾಗ್ತದೆ, ಅಂದ್ರೆ ಸೂರ್ಯನ ಬೆಳಕು ಹೆಚ್ಚಿಗೆ ಬೇಕು, ಕೆಲವೊಂದು ಬೆಳೆಗಳಿಗೆ ಸೂರ್ಯನ ಬೆಳಕು ಕಡಿಮೆ ಬೇಕಾಗ್ತದೆ. ಅಂಥ ಒಂದು ಸಂದರ್ಭದೊಳಗೆ ಈ ಹಗಲಿನ ಒಂದು ಬೇಸಿಗೆ ಟೆಂಪರೇಚರ್ ಏನಿರ್ತದೆ, ಉಷ್ಣತೆ ಏನಿರ್ತದೆ ಹೆಚ್ಚು ಕಡಿಮೆ ಆದಾಗ ಅವುಗಳ ಶರೀರದೊಳಗೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರ್ತಾವ ಅನ್ನುವಂಥ ಮಾತದ. ಈ ಒಂದು ಸಸ್ಯ ಸಾರಿಕೆ ಕ್ರಿಯೆ ಇದರಿಂದ ಹೇಳ್ಬೇಕಂದ್ರೆ ಒಂದು ಉತ್ತಮ ಉದಾಹರಣೆ ನಾನು ತೊಗರಿನೇ ಕೊಡಕ್ಕೆ ಇಷ್ಟಪಡ್ತೀನಿ. ಈ ಸಸ್ಯಗಳು ಯೂಶ್ವಲಿ ಶಾರ್ಟ್ ಡೇ ಪ್ಲಾಂಟ್, ಲಾಂಗ್ ಡೇ ಪ್ಲಾಂಟ್ ಅಂತ ಕರಿತಿರ್ತಾರೆ. ತೊಗರಿ ಒಂದು ಶಾರ್ಟ್ ಡೇ ಪ್ಲಾಂಟ್ ರೀ. ಶಾರ್ಟ್ ಡೇ ಪ್ಲಾಂಟ್ ಅಂತ ಯಾಕೆ ಕರಿತಾರೆ ಅಂದ್ರೆ ನೀವು ಜೂನ್ ತಿಂಗಳಲ್ಲಿ ಬಿತ್ತಿ ಮೇ ತಿಂಗಳಲ್ಲಿ ಬಿತ್ತಿ ಆದ್ರೆ ಹೂ ಬಿಡೋದು ಮಾತ್ರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ. ಯಾಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಂತಂದ್ರೆ ಈ ದಿನದ ಅವಧಿ ಏನಿರ್ತದೆ ಡೇ ಅಂತೇನು ಇದು ಕಡಿಮೆ ಇರ್ತದೆ, ರಾತ್ರಿ ದೊಡ್ಡದಿರ್ತದೆ. ಈ ಅವಧಿಯಲ್ಲಿ ಮಾತ್ರ ಹೂ ಬಿಡುತ್ತದೆ. ನೀವು ದಿನ ಜಾಸ್ತಿ ಮಾಡಿ ರಾತ್ರಿನ ಕಡಿಮೆ ಮಾಡಿದ್ರಿ, ಲೈಟ್ ಕೊಟ್ಟು ಮಾಡಿ ಮ್ಯಾನಿಫೆಸ್ ಮಾಡಿದ್ರೆ ಹೂವು ಬಿಡೋದೇ ಇಲ್ಲ. ಈಗ ಒಂದು ಸಮಯದಲ್ಲಿ ಏನಾಗ್ತದೆ ಈ ಹೊಲದಲ್ಲಿ ಲೈಟ್ ಗೀಟ್ ಇಟ್ಟರೆ ಸುತ್ತಮುತ್ತ ಹೂ ಬಿಡಕ್ಕೆ ಆಗಲ್ಲ ಗಿಡಗಳು. ಈ ರೀತಿ ಇದೆ ಅಷ್ಟೊಂದು. ಇದಕ್ಕೆ ಶಾರ್ಟ್ ಡೇ ಪ್ಲಾಂಟ್ ಅಂತ ಕರಿತಿರ್ತೇವೆ. ಅದಕ್ಕಾಗಿ ನಾವು ಹೇಳ್ತೇವಲ್ಲ ಇದನ್ನೇ ಮ್ಯಾನಿಫೆಸ್ ಏನ್ ಮಾಡಿದ್ದೇನೆ ರೈತರು ಕೆಲವೊಂದು ಏನ್ ಮಾಡ್ತಾರೆ ಈ ಮಳೆ ಲೇಟ್ ಆಗಿ ಬರೋದ್ರಿಂದ ಆನ್ಸೆಟ್ ಆಫ್ ಮಾನ್ಸೂನ್ ಲೇಟ್ ಆಗೋದ್ರಿಂದ ಈ ಒಂದು ಬಿತ್ತಿದ ಅವಧಿನ ಕಾಯ್ಕೊಳ್ಳೋ ಸಲುವಾಗಿ ಟ್ರಾನ್ಸ್ಪ್ಲಾಂಟಿಂಗ್ ಹೋಗ್ತಾ ಇದ್ದಾರೆ. ಅಂದ್ರೆ ಸಸಿಗಳನ್ನು ಬೆಳೆಸಿ ಮುಂದೆ ಮಳೆ ಬಂದ್ರೂಪ್ಲೆ ಅದನ್ನು ಪ್ಲಾಂಟಿಂಗ್ ಮಾಡಿ ಅಂದ್ರೆ ಬೆಳೆ ಅವಧಿನ ಮೇಂಟೈನ್ ಮಾಡಿ ಅತಿ ಹೆಚ್ಚಿನ ಇಳುವರಿ ಪಡೆಯುವಂತ ಕೆಲವೊಂದು ಟೆಕ್ನಿಕ್ ರೈತರು ಬಳಸ್ತಾ ಇದ್ದಾರೆ, ಪದ್ಧತಿನ ಬಳಸ್ತಾ ಇದ್ದಾರೆ. ಇದು ಒಂದು ಅನುಸಾರ ಅಂತ ಹೇಳ್ಬೋದು. ಹವಾಮಾನ ವೈಪರೀತ್ಯದಿಂದ ಈ ಸೋಯಿಂಗ್ ಟೈಮ್ ನ ಮೇಂಟೈನ್ ಮಾಡೋ ಸಲುವಾಗಿ ಈ ರೀತಿ ಮಾಡ್ಕೊಳ್ಳೋದು ಒಂದು ಚೆನ್ನಾಗಿ ಅಂತ ಅನಿಸ್ತದೆ. ಅಂದ ಅದನ್ನ ನಾವು ಹೇಳ್ತಾರ್ರಿ ಆ ಒಂದು ಪ್ರಾಬ್ಲಮ್ ಅನುಸಾರವಾಗಿ ಆ ಒಂದು ಇದಕ್ಕಾಗಿ ಒಂದು ಒಳ್ಳೆ ಟೆಕ್ನಾಲಜಿ ಬಳಸಿದ್ರೆ ಇಳುವರಿ ನಾವು ಚೆನ್ನಾಗಿ ಪ್ರಮಾಣದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಇಳುವರಿನ ಪಡೆಯಕ್ಕೆ ಅನುಕೂಲ ಆಗ್ತದೆ. ಇನ್ನು ಮಳೆಗಾಲ ಯಾವ ರೀತಿ ಚೇಂಜ್ ಆಗ್ತದೆ ಅಂತ ತಿಳಿದು ಹೇಳ್ಬೇಕಂತಂದ್ರೆ ನೋಡಿ ಒಂದು ಅನುಭವದ ಮಾತು ನಿಮ್ಸ ಒಂದು ಹಂಚಿಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸುಮಾರು ಒಂದು 80-81 ನೀವು ಧಾರವಾಡದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಇದ್ದಾಗ ಮಳೆ ಯಾವ ರೀತಿ ಬರ್ತಿತ್ತು ಅಂದ್ರೆ ಶಾವರ್ಸ್ ಅಂತ ಬರ್ತಿದ್ರು. ಅಂದ್ರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಸ್ಟೆಲ್ ಬಿಟ್ಟು ಹೋಗೋ ಮುಂದೆ ಮಳೆ ಬರ್ತಿತ್ತು ಅಂದ್ರೆ ಕಾಣಿಸ್ತಿತ್ತು ನಮಗೆ ಶಾವರ್ ಬರೋದು. ಅದು ಬರ್ತಂತ ತಿಳ್ಕೊಂಡು ಗಿಡದ ಬಿಡಕ್ ನೆರಳ ನಿಂತಿರ್ತು. ಅದು ದಾಟೋದ್ರೆ ಹಿಂದೆ ಹೋಗ್ತಿತ್ತು, ಮುಂದೆ ಹೋಗ್ತಿತ್ತು, ಮತ್ತೆ ಹಿಂದೆ ಒಂದು ಶಾವರ್ಸ್ ಬರ್ತಿತ್ತು. ಆ ರೀತಿ ಮಳೆ ಶಾವರ್ಸ್ ಗಳಲ್ಲೇ ದಿನ ರಾತ್ರಿ ಬರ್ತಾ ಇರ್ತಿತ್ತು ಮಳೆ. ಆ ರೀತಿ ಶಾವರ್ಸ್ ಗಳೂ ಇಲ್ಲ ನಮಗೆ ಇಲ್ಲ ಒಂದು. ಅಂಡ್ ಅದರಂತೆ ಈಗಂತೂ ಮಳೆ ಅನಾವೃಷ್ಟಿ ಅತಿವೃಷ್ಟಿ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ನಾವು ಸಣ್ಣ ಇದ್ದಾಗ ನೋಡ್ತಿದ್ದೆವು, ಇವನ್ ಡಿಸೆಂಬರ್ ಜನವರಿ ತಿಂಗಳದಲ್ಲಿ ಸುದ್ದಕ್ಕೆ ಸಣ್ಣ ಸಣ್ಣ ನಾಲಾಗಿಲ್ಲ ನೀರು ತುಂಬ ಹರಿತಾ ಇದ್ವು. ಅವ್ ನೀರಲ್ಲಿ ಕೌಡಿ ಮೀನುಗಳನ್ನು ಸಿಗ್ತಿದ್ವು, ಆಟ ಆಡ್ಕೊಳ್ಳೋಕೆ ಹೋಗ್ತಿದ್ದೆವು. ಅವು ಯಾವೂ ಇಲ್ಲ ರೀ ಹವಾಮಾನ ಬಂತು. ಹೀಗಾಗಿ ನೀರಿನ ಪ್ರಮಾಣ ಕುಂಠಿತಗೊಂಡಿದೆ, ಮಳೆನೂ ಕಡಿಮೆ ಆಗಿದೆ, ಮತ್ತು ಅನಾವೃಷ್ಟಿ ಅತಿವೃಷ್ಟಿ ಜಾಸ್ತಿ ಆಗಿದೆ. ಅದಕ್ಕಾಗಿ ನಾವು ನೀರನ್ನ ಪ್ರಧಾನಿಯವರು ಹೇಳಿದಾಗೆ ಈಗ ಮೋರ್ ಕ್ರಾಪ್ ಪರ್ ಡ್ರಾಪ್ ಆಫ್ ನೀರ್ ಈ ಒಂದು ಸೂಚನೆ ಅದರ ಮೇಲೆ ಪ್ರತಿಯೊಬ್ಬರಲ್ಲಿ ಈ ಸೂಚನೆ ಬರಬೇಕು ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇರೋದು ಈಗ ನೀರಿನ ಹೊಂಡಗಳು ಮಾಡಿಕೊಂಡು ನೀರನ್ನು ಕಾಯ್ದಿಟ್ಕೊಂಡು ಯಾವಾಗ ಅವಶ್ಯಕತೆ ಅನಿಸ್ತದೆ ಒಂದು ಪ್ರೊಟೆಕ್ಟಿವ್ ರಿವಿಷನ್ ಕೊಟ್ಟು ನಾವು ಬೆಳೆದಂಥ ಬೆಳೆನ ಬೆಳೆಸ್ಕೊಂಡು ಕಾಯ್ಕೊಂಡು ಹೋಗೋದು ಒಂದು ಉತ್ತಮ ಮಾದರಿ ಅಂತ ಅನಿಸ್ತದೆ. ಈಗ ಬೆಳೆಗಳ ಮೇಲಂತೂ ಸಾಕಷ್ಟು ಪರಿಣಾಮಗಳು ತಾವು ಹೇಳಿದ್ರಿ. ನಮ್ಮ ಭಾಗದ ಏನು ತೊಗರಿ ಬೆಳೆದ ಅದರ ಮೇಲೆ ಆಗುವಂಥ ಪರಿಣಾಮಗಳು ಮತ್ತು ಇತರ ಬೆಳೆಗಳ ಮೇಲೆ ಆಗುವಂಥ ಪರಿಣಾಮಗಳು ಕೂಡ ಇದೇ ರೀತಿಯಾಗಿ ವೈಪರೀತ್ಯದಿಂದ ಕೂಡಿರ್ತವ. ಇದ್ರ ಬಗ್ಗೆ ನಾವು ನಮ್ಮ ರೈತರು ಎಚ್ಚರಾಗಿ ತಜ್ಞರ ಒಂದು ಸಹಕಾರ ತಗೊಳ್ಬೇಕಾಗ್ತದೆ, ಮಾರ್ಗದರ್ಶನ ತಗೊಳ್ಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಈಗ ತಾವು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರೆ ಕೆಲವೊಂದು ಜೀವ ವೈವಿಧ್ಯ ಹಾಳಾಗ್ತಾ ಇದೆ, ನಮ್ಮದು ನಶಿಸಿ ಹೋಗ್ತಾ ಇದೆ, ಕಾಗಿ ಗುಬ್ಬಿ ಇಲ್ಲ ಈಗ ಅನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ಹೊಲದೊಳಗೆ ಕೀಟಗಳು ಏನಿರ್ತಾವ, ನಮ್ಮ ರೈತರಿಗೆ ಮಿತ್ರ ಕೀಟಗಳು ಇರ್ತಾವ, ಶತ್ರು ಕೀಟಗಳು ಇರ್ತಾವ. ಶತ್ರು ಕೀಟಗಳ ಸಂಖ್ಯೆ ಬಹಳ ಅದ, ಮಿತ್ರ ಕೀಟಗಳ ಸಂಖ್ಯೆ ಕಡಿಮೆ. ಇಂಥ ಒಂದು ಸಂದರ್ಭದೊಳಗೆ ಈ ಹವಾಮಾನ ವೈಪರೀತ್ಯ ಯಾವ ರೀತಿ ಈ ಕೀಟಗಳ ಮೇಲೆ ಪರಿಣಾಮ ಆಗ್ತದೆ ಅಂತೀರಿ? ಈ ಹವಾಮಾನ ವೈಪರೀತ್ಯ ಬೆಳೆಗಳ ಮೇಲೆ ಅಂತಲ್ಲ, ನಮ್ಮ ಇದ್ರ ಮೇಲೆ ಅಂತನಲ್ಲ, ಇವನ ಕೀಟಗಳ ಮೇಲೂ ಬೀರ್ತದೆ ಅಂತ ನಾ ಹೇಳಬಲ್ಲೆ. ಕೆಲವೊಂದು ಅಭ್ಯಾಸ ಪ್ರಕಾರ ಹತ್ತಿಯಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಮಗೆ, ಹತ್ತಿ ಮತ್ತು ತೊಗರಿನೇ ತಗೊಳ್ಳೋಣ, ಯಾಕಂದ್ರೆ ನಮ್ಮಲ್ಲಿ ಮುಖ್ಯ ಬೆಳೆ ತೊಗರಿ ಇದೆ. ಹತ್ತಿಯಲ್ಲಿ ಒಂದು ಅಧ್ಯಯನ ಪ್ರಕಾರ ಬಹಳಷ್ಟಿನ ಪಿರಿಯಡ್ವರೆಗೆ ಅನಾವೃಷ್ಟಿ ಕಂಟಿನ್ಯೂ ಆಯ್ತಂದ್ರೆ ರಸ ಹೀರುವ ಕೀಟಗಳು ಜಾಸ್ತಿ ಆಗ್ತವೆ. ಮತ್ತು ರಸ ಹೀರುವ ಕೀಟಗಳು ಜಾಸ್ತಿ ಆದಾಗೆ ಮುಂದೆ ಕೆಲವು ವೈರಲ್ ಡಿಸೀಸ್ಗಳು ಸದ್ಯಕ್ಕೆ ಜಾಸ್ತಿ ಆಗ್ತಿರ್ತವೆ. ಅದಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡು ಅದನ್ನು ಕಡಿಮೆ ಮಾಡ್ಕೊಂಡು ಹೋಗ್ಬೋದು ರಸ ಇರೋ ಕೀಟಗಳನ್ನು. ಇನ್ನು ಕೆಲವೊಂದು ಇದರ ಮೇಲೆ ನಿಸರ್ಗ ಪ್ರಕಾರ ಹೇಳಬೇಕಾದ್ರೆ, ನಾವು ತೊಗರಿ ಕಳೆದ ಸುಮಾರು ವರ್ಷದಿಂದ ತೊಗರಿ ಬೆಳೀತಿದ್ದೇವೆ. ಮುಂಚೆ ನಮಗೆ ಕಾಯಿ ಕೊರಕ ಬಿಟ್ಟು ಬೇರೆ ಪ್ರಾಬ್ಲಮ್ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೊಸ ಪೆಸ್ಟ್ಗಳು ಬರ್ತಾ ಇದೆ, ಮರುಕ ಅಂತ ಬರ್ತಾ ಇದೆ, ಎಲೆಗಳನ್ನ ಸುತ್ತೋದು ವೆಬ್ಬಿಂಗ್ ಅಂತ ಲೀಫ್ ವೆಬ್ಬಾರ್ ಅಂತ ಇನ್ಫ್ಲೋರೆಸೆನ್ಸ್ ವೆಬ್ ಮಾಡ್ತಿರ್ತದೆ, ಇಳುವರಿ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರ್ತದೆ. ಅಂದ್ರೆ ಈ ಹವಾಮಾನ ವೈಪರೀತ್ಯದಿಂದ ಈ ರೀತಿ ಒಂದು ಕೀಟಗಳು ಜಾಸ್ತಿ ಆಗಿರ್ತವೆ. ಈ ಎರಡು ವರ್ಷದಿಂದ ಹತ್ತಿಯಲ್ಲಿ ಪಿಂಕ್ ಬೋಲ್ವಾರ್ಮ್ ಜಾಸ್ತಿ ಆಗಿಬಿಟ್ಟಿತ್ತು. ಯಾವ ರೀತಿ ಕೀಟಗಳಪ್ಪ ಅಂತಂದ್ರೆ, ಈ ಹವಾಮಾನದಲ್ಲಿ ಆಗುವಂತ ವೈಪರೀತ್ಯದಿಂದ ರಕ್ಷಣೆ ಪಡೆದು ಬೆಳೆಯುವಂತವು ನಿರೋಧಕ ಶಕ್ತಿನ ಜೀವನ ಶೈಲಿನ ಆ ರೀತಿ. ಈ ಪಿಂಕ್ ಬೋಲ್ವಾರ್ಮ್ ಬೋಲ್ ಮೇಲೆ ಒಂದು ತೂತಕ್ಕೆ ಒಳಗಡೆ ಹೋಯ್ತು ಅಂತಂದ್ರೆ ಆ ತೂತ ಮುಚ್ಕೊಂಡ್ಬಿಡ್ತದೆ, ಒಳಗನೆ ತನ್ನ ಲೈಫ್ ಸೈಕಲ್ ಮುಗಿಸ್ಕೊಂಡ್ಬಿಡ್ತದೆ. ಅಂದ್ರೆ ಹೊರಗಾದಂತ ವಾತಾವರಣದ ಎಫೆಕ್ಟ್ ಅದ್ರ ಮೇಲೆ ಏನು ಆಗುದಿಲ್ಲ. ಆ ರೀತಿ ಒಂದು ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ನಾನು ಹೇಳಬಲ್ಲೆ. ಅದೇ ರೀತಿ ಇದರಲ್ಲಿ ಅದೇ ರೀತಿ ಯಾವ್ದ್ರಲ್ಲಿ ತೊಗರಿಯಲ್ಲಿ ಇನ್ಫ್ಲೂಯೆನ್ಸ್ ವೆಬ್ ಮಾಡ್ಕೊಂಡು ಒಳಗಡೆ ಕೀಟ ಇದ್ದಿರ್ತದೆ, ಹೊರಗಡೆ ಅದು ವಾತಾವರಣದಕ್ಕೇನು ಎಫೆಕ್ಟ್ ಆಗೋದಿಲ್ಲ. ಇಂಥ ಕೀಟಗಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತ ಅನಿಸಿಕೆ ಇದೆ. ಆದ್ರೆ ಈ ಒಂದು ದೃಷ್ಟಿಯಲ್ಲಿ ಇನ್ನೂ ಸ್ವಲ್ಪ ಸಂಶೋಧನೆ ಆಗಿ ರಿಸಲ್ಟ್ ಬರಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿತ ಅಂತ ಹೇಳಬಲ್ಲ. ನಾಟು ಕೀಟಗಳ ಮೇಲೆ ಅಂತಲ್ಲ ರೀ, ಇವನ ಮಣ್ಣಿನ ಇದ್ರ ಮೇಲೆ ಸದ್ಯಕ್ಕೆ ಪರಿಣಾಮ ಬೀರುತ್ತಂತ ಮಣ್ಣಿನ ಪರಿಸರದ ಮಣ್ಣು ನಾವ್ ಏನ್ ಮಾಡ್ಕೊಳ್ಳೋದ್ರೆ ಒಂದು ಜೀವಂತ ಅಂತ ತಿಳ್ಕೊಬೇಕು. ಮಣ್ಣನ್ನ ಈ ಮಣ್ಣು ನೂರಾರು ಸೂಕ್ಷ್ಮ ಜೀವಿಗಳು ಇರ್ತವೆ. ಈ ಸೂಕ್ಷ್ಮಗಳು ತಾಪಮಾನ ಹೆಚ್ಚಿಗೆ ಆದಾಗ ಅದು ಕ್ರಿಯೆ ಜಾಸ್ತಿ ಆಗ್ತವೆ, ಇದಂತ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಬಳಸ್ಕೊಂಡ್ ಬಿಡ್ತವೆ. ಹಿಂಗಾಗಿ ಭೂಮಿಯ ಫಲವತ್ತತೆ ಸದ್ಯಕ್ಕೆ ಕಡಿಮೆ ಆಗುವಂತ ಪ್ರಸಂಗಗಳಿದಾವೆ. ಅದಕ್ಕಾಗಿ ಆರ್ಗಾನಿಕ್ ಮ್ಯಾಟರ್ ಹೆಚ್ಚಿನ ಪ್ರಮಾಣದಲ್ಲಿ ಮೇಂಟೈನ್ ಮಾಡುವಂತ ಒಂದು ಟೆಕ್ನಿಕ್ಸ್ ನಾವು ಬೆಳೆಸಬೇಕಾಗ್ತದೆ. ಹಿಂಗಾಗಿ ಆರ್ಗಾನಿಕ್ ಕಾರ್ಬನ್ ಕಡಿಮೆ ಆಯ್ತಪ್ಪ ಅಂದ್ರೆ ಸಸ್ಯಗಳ ಬೆಳವಣಿಗೆ ಏರುಪೇರು ಆಗ್ತದೆ, ಏರುಪೇರು ಆಯ್ತಪ್ಪ ಅಂತಂದ್ರೆ ಇಳುವರಿ ಮೇಲೆ ಒಂದು ಕೆಟ್ಟ ಪರಿಣಾಮ ಸದ್ಯಕ್ಕೆ ಬೀರ್ತದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಪೋಷಕಾಂಶ ಹೀರ್ಕೊಳ್ಳೋದಾಯ್ತು, ಅವನ ಬಳಕೆ ಆಯ್ತು, ಎಲ್ಲ ರೀತಿಯಲ್ಲಿ ಪರಿಣಾಮ ಆಗ್ತಿರ್ತದೆ. ಇನ್ನ ದುಷ್ಪರಣ ತಡೆಗಟ್ಟಲು ಏನ್ ಮಾಡ್ಬೇಕು ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ. ದುಷ್ಪರಣವನ್ನು ತಡೆಗಟ್ಟಲು ಅಂದ್ರೆ ಸಾಧ್ಯ ನೋಡಿ, ಈ ಉಷ್ಣಬರ ಮತ್ತು ಸಹಿಷ್ಣುತೆ ಕೀಟ ನಿರೋಧಕ ಪ್ರಭೇದ ಕಡಿಮೆ ಅವಧಿಯ ತಳಿಗಳನ್ನು ಬೆಳೆದ ಒಂದು ಉತ್ತಮ ಅಂತ ಅನಿಸ್ತದೆ. ಯಾಕಂದ್ರೆ ಮಳೆ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಇದ್ದಂತ ತೇವಾಂಶ ಒಂದು ಬೆಳೆ ಹೊರಗೆ ಬಂದು ಬಿಟ್ಬಿಡ್ಬೇಕು ನಮಗೆ. ಆ ರೀತಿ ಒಂದು ದೀರ್ಘಾವಧಿ ತಳಿಗಳನ್ನ ಬೆಳೆಗಳನ್ನ ಬಿಟ್ಟು ಬಿಡಬೇಕು ಅನ್ನುವಂಥದ್ದು. ಒಂದು ತೇವಾಂಶದ ಕೊರತೆ ಆಗೋಕ್ಕಿಂತ ಮುಂಚೆನೆ ಹಾರ್ವೆಸ್ಟ್ ಮಾಡ್ಕೊಂಡಂತ ಬೆಳೆಗಳು, ಅದು ಕನಿಷ್ಠ ಬೇಸಾಯ ಕ್ರಮಗಳನ್ನು ತಗೋಬೇಕು. ಹೆಚ್ಚಿನ ಖರ್ಚು ಮಾಡಂತ ಒಂದು ಸ್ವಲ್ಪ ಕಡಿಮೆ ಆದ್ರೆ ಚೆನ್ನಾಗಿ ಅನ್ಸುತ್ತೆ. ಸಂರಕ್ಷಣೆ ತಂತ್ರಜ್ಞಾನ ಚೆನ್ನಾಗಿ ಪಡ್ಕೊಂಡಿರ್ಬೇಕು, ಮತ್ತೆ ಹಸಿರೆಲೆ ಗೊಬ್ಬರ ನಾಟಿ ಸಂಯೋಜನೆ ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ಅತಿ ಎಫೆಕ್ಟಿವ್ ಆಗಿ ತಗೊಳ್ಬೇಕು. ಅದರಂತೆ ಪರ್ಯಾಯ ಬೆಳೆ ಯೋಜನೆ ಸುದ್ದಕ್ಕೆ ನಾವು ಪ್ಲಾನ್ ಹಾಕೊಂಡು, ಯಾಕೆ ಮಳೆ ಅನಿಶ್ಚಿತ ಇರೋದ್ರಿಂದಾಗಿ ಈ ಜೂನ್ ತಿಂಗಳು ಮಳೆ ಬರಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬೆಳೆ ಆ ರೀತಿ ರೀ. ಈ ಸೂರ್ಯಪ್ಪನ ಆಗಸ್ಟ್ 15 ತನಕ ಬಿತ್ತಬಹುದು, ಅದೇ ತೊಗರಿನ ಸ್ವಲ್ಪ ಮ್ಯಾನ್ ಪ್ಲೇಸನ್ ಮಾಡ್ಕೊಂಡು ಬಿತ್ತಬಹುದು ಆಗಸ್ಟ್ ಇದ್ರ ತನಕ. ಆ ರೀತಿ ಒಂದು ಜ್ಞಾನ ತಂತ್ರಜ್ಞಾನದ ಬಗ್ಗೆ ಐಡಿಯಾ ಇಟ್ಕೊಂಡ್ರೆ ಬರೇ ಬೆಳೆ ಯೋಜನೆ ನಮ್ಮದ್ರೆ ಒಂದು ವಿಚಾರ ರೈತರಿಗೆ ತಿಳಿಸ್ಬೇಕು. ಇದನ್ನು ಈ ಮಳೆ ಬಂದು 15 ದಿವಸ ಲೇಟ್ ಆದ್ರೆ ಈ ಬೆಳೆನ ಬಿತ್ತದು, ಇನ್ನೂ 15 ದಿವಸ ಲೇಟ್ ಆದ್ರೆ ಈ ಬೆಳೆನ ಬಿತ್ತದು, ಈ ಒಂದು ಬರೇ ಬೆಳೆ ಯೋಜನೆ ಏನಿದೆ ಅದನ್ನ ಅಳವಡಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಈ ಹವಾಮಾನ ವೈಪರೀತ್ಯ ಆಗುವಂತ ತೊಂದರೆಗಳನ್ನ ತಡೆಗಟ್ಟಬಹುದು. ಇದರ ಬಗ್ಗೆ ನಮ್ಮ ರೈತರು ಸಾಕ್ಷರರಾಗಬೇಕಾಗ್ತದೆ. ಹವಾಮಾನದ ಬಗ್ಗೆ ಯಾಕೆ ಹವಾಮಾನಗಳ ಬದಲಾವಣೆ ಆಗ್ತಾ ಇದ್ದಾವ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಈಗ ಹೆಂಗದ ಪರಿಸ್ಥಿತಿ ಅಂತಂದ್ರ, ನಮ್ಮ ಪ್ರಕಾರ ಪೃಥ್ವಿ ಒಳಗಿನ ಚಟುವಟಿಕೆಗಳು ಇಲ್ಲ. ಈಗ ಮೊದ್ಲಿನಂಗ ಹಿರಿಯರು ಹೇಳ್ತಿದ್ರು, ಮೊದ್ಲೆಲ್ಲ ಅಗದಿ ಕರೆಕ್ಟ್ ಟೈಮಿಗೆ ಎಲ್ಲಾ ಮಳೆ ಬೆಳೆ ಆಗ್ತಾ ಇದ್ದು, ಮಳೆನೂ ಬರ್ತಾ ಇತ್ತು, ಮತ್ತೆ ಎಲ್ಲಾ ಕಡೆ ಮಳೆ ಹಂಚಿಕೆ ಚೆನ್ನಾಗಿತ್ತು, ಹಂಚಿಕೆ ಬಹಳ ಚಲೋ ಇತ್ತು. ಹಿಂಗಾಗಿ ನೀವ್ ಏನ್ ಇನ್ವೆಸ್ಟ್ ಮಾಡ್ತೀರ ಅಷ್ಟು ಬರ್ತಿತ್ತು. ಈಗ ಮಳೆ ಅನಿಶ್ಚಿತದಿಂದಾಗಿ ನಾವ್ ಇನ್ವೆಸ್ಟ್ ಮಾಡಕ್ನು ರೈತರು ಖರ್ಚು ಮಾಡಕ್ನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಖರ್ಚು ಹೆಚ್ಚು ಆಗ್ತಾ ಇದೆ, ಹೆಚ್ಚಿನೂ ಆಗ್ತಾ ಇದೆ, ಅಂಡ್ ವಿಚಾರ ಮಾಡಂತ ಮಾತು ಬರ್ತಾ ಇದೆ. ಅದಕ್ಕಾಗಿ ತಂತ್ರಜ್ಞಾನದ ಚೆನ್ನಾಗಿ ಆಧುನಿಕ ತಂತ್ರಜ್ಞಾನನ ಒಳ್ಳೆ ತಳಿಗಳನ್ನ ಬೆಳೆನ ಉಳಿಸ್ಕೊಳ್ಳುವಂತ ಒಂದು ಪರ್ಯಾಯ ನೀರಾವರಿ ಪದ್ಧತಿಗಳನ್ನ ಇವನ್ನೆಲ್ಲ ಅಳವಡಿಸ್ಕೊಂಡ್ರೆ ನಾನು ತಿಳಿದ ಮಟ್ಟಿಗೆ ರೈತ ಮಾಡಿದಂತ ಖರ್ಚನ ಅದು ಲಾಭ ರೂಪದಲ್ಲಿ ವಾಪಸ್ ತಗೊಳ್ಬಹುದು ಅಂತ ಅನಿಸ್ತದೆ. ಬರೋಬ್ಬರಿ ಡಾಕ್ಟರ್, ಈಗ ಒಂದು ವಿಚಾರ ಏನು ಅಂತಂದ್ರೆ, ಬಹಳ ಮಳೆ ಆದ ಕೂಡಲೇ ಈ ತೊಗರಿ ಹೊಲದೊಳಗೆ ನೀರು ನಿಂತು ಅವು ನೆಟೆ ಹೋಗುವಂತ ಒಂದು ಸಾಧ್ಯತೆಗಳಿರ್ತಾವ, ಅವು ಬರೋದೇ ಎಲ್ಲ ಹಾಳಾಗ್ತದೆ. ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ ನೀರಿರಲಾರದೆ ಬೆಳೆಗಳು ಒಣಗಿ ಸಾಯುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಈ ಎರಡಕ್ಕೂ ಒಂದು ನಿರೋಧಕ ಶಕ್ತಿ ಇರುವಂತಹ ತಳಿಗಳ ಬಗ್ಗೆ ಏನಾದರೂ ಅಧ್ಯಯನ ನಡೆದೋದನ್ನ ಹೆಂಗ ನೋಡ್ರಿ, ಒಂದು ಸೆಪರೇಟ್ ಪಾಯಿಂಟ್ಸ್ ಆಗ್ತಾವ. ನೀರು ಹೆಚ್ಚಾಗಿಂದು ನೀರು ಕಡಿಮೆ ಎರಡೂ ಶಕ್ತಿನ ಒಂದರಲ್ಲೇ ಸೇರಿಸ್ಕೊಂಡು ಪಡ್ಕೊಳ್ಳೋದು ಸ್ವಲ್ಪ ಸಾಧ್ಯ ಕಡಿಮೆ ಅನಿಸ್ತದೆ. ಆದ್ರೂ ಜೆನೆಟಿಕ್ ಮ್ಯಾನೇಜ್ಮೆಂಟ್ ಇತ್ತೀಚಿನ ಕಾಲದಲ್ಲಿ ಸಂಸ್ಥೆ ನಡೆದೇವೆ, ಅದನ್ನು ಪಡೆಯಕ್ಕೆ ಸಾಧ್ಯತೆ ಅಂತ ಹೇಳಬಲ್ಲೆ. ಇದು ಅನಾವೃಷ್ಟಿ ಅತಿವೃಷ್ಟಿನ ಫೇಸ್ ಮಾಡೋಕೆ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಹೇಳಿದರೆ, ನಿಸರ್ಗದಲ್ಲಿ ನಾವು ತಿಳಿದಂಗೆ ನಾವು ಪಡ್ಕೊಳಕ್ ಆಗಂಗಿಲ್ಲ, ಪ್ರಯತ್ನ ಅಂತ ನಡೀತಾ ಇದೆ, ನಾವು ಹೇಳಿದ ರೀತಿಲೇನೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ರಿಸರ್ಚ್ ಸಂಸ್ಥೆ ಇದನ್ನ ಬಳಸ್ಕೊಳ್ಳುವಂತ ಪರಿಸ್ಥಿತಿ ಇರ್ತದೆ. ಬಟ್ ಬರ ನಿರೋಧಕ ತಳಿಗಳನ್ನು ತಯಾರು ಮಾಡ್ತಿದ್ದೇವೆ, ತಾಪಮಾನ ನಿರೋಧಕ ತಳಿಗಳನ್ನು ಬರ್ತಾ ಇದಾವೆ. ಈ ನಮ್ಮ ತೇವಾಂಶ ಹೆಚ್ಚಿಗಾದಾಗೆ ಅದನ್ನ ತಡ್ಕೊಳ್ಳುವಂತ ಶಕ್ತಿಯಿಂದ ಬರುವಂತದ್ದು ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದ್ರೆ ಈ ತೇವಾಂಶದ ಹೆಚ್ಚಿಗೆ ಬರುವಂತ ಕೆಲವು ದಿವಸ ಇರ್ಬೋದು, ಬಟ್ ಮ್ಯಾನೇಜ್ಮೆಂಟ್ ಮಾಡೋದು ಚೆನ್ನಾಗಿದ್ರಲ್ಲಿ. ಈ ಬರ ನಿರೋಧಕನ ಶಕ್ತಿ ತಳೆದನು ಬರ ಬಂದಾಗ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡುವಂತ ವ್ಯವಸ್ಥೆ ಜೊತೆ ಇಡಬೇಕು. ನೀರು ಹೆಚ್ಚೈತಪ್ಪ, ಹೆಚ್ಚಿನ ನೀರನ್ನ ಅದನ್ನ ತೆಗೆದು ಅದನ್ನು ಬೆಳೆನ ಕಾಪಾಡಿಕೊಳ್ಳುವಂತ ಟೆಕ್ನಿಕ್ ಅತಿ ಉತ್ತಮ ಅಂತ ಅನಿಸ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ರೈತರು ಏನ್ ಸಾಗುವಳಿ ಕ್ರಮಗಳದಾವ ಅವುಗಳ ಬಗ್ಗೆ ಒಂದ್ ಸ್ವಲ್ಪ ಧ್ಯಾನ ಕೊಡಬೇಕಾಗ್ತದೆ. ಈಗ ಭೂಮಿ ಸಮತಲ